ತಿಳಿ ಭಕ್ತಿಯ ಭಾವನೆ ಬೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಉತ್ಪಾದನೆಯಲ್ಲಿ ಶೇಕಡ 44% ಖುಷ್ಕಿ ಭೂಮಿಯಿಂದನೇ ಬಂದಿರುತ್ತೆ ಸರ್. ಈ ಕಾರಣವಾಗಿ ಸೊ ನಾವು ಹೆಚ್ಚಿನದಾಗಿ ಖುಷ್ಕಿ ಬೇಸಾಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಪ್ರಮುಖ ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ ಅನ್ನೋದಾದರೆ ಇಲ್ಲಿ ಮುಖ್ಯವಾಗಿ ನೀರಿನ ಅಭಾವ, ಅನಾವೃಷ್ಟಿ ಇರುತ್ತೆ, ನೀರಿನ ಅಭಾವ ಜಾಸ್ತಿ ಇರುತ್ತೆ, ನೀರಿನ ತೊಂದರೆಗಳು, ಅದರಲ್ಲೂ ಬೆಳೆಗಳ ಸಂದಿಗ್ಧ ಒಂದು ಅವಧಿಯಲ್ಲಿ ನೀರಿನ ಕೊರತೆ ಆಗೋದು, ಹಾಗೆಯೇ ಅದ್ರ ಜೊತೆ ಏನು ಅಂದರೆ ಮಣ್ಣಿನ ಕೊಚ್ಚಣೆ, ಅತಿಯಾಗಿ ವೇಗದಲ್ಲಿ ಮಳೆ ಬಂದವಾಗ, ವೇಗದಲ್ಲಿ ನೀರಿನ ಒಂದು ಪ್ರವಾಹ ಆದವಾಗ ಮಣ್ಣು ಕೊಚ್ಚಣೆ ಆಗೋದು ಒಂದು ಮುಖ್ಯ ಆಗುತ್ತೆ. ಹಾಗೆ ಬೆಳೆಗಳ ಉತ್ಪಾದಕತೆ ತುಂಬಾ ಕಡಿಮೆ ಸರ್ ಈ ಒಂದು ಭಾಗದ ಮುಖ್ಯ ಲಕ್ಷಣ ಅಂತಂದ್ರೆ. ಸೊ ಇಳುವರಿಯಲ್ಲಿ ಕಡಿಮೆ ಇರುತ್ತೆ. ಹಾಗೆ ಇನ್ನೊಂದು ಅಂತಂದ್ರೆ ಬೆಳೆಗಳ ಕೊನೆಯ ಹಂತದಲ್ಲಿ ನೀರಿನ ತೊಂದರೆಯನ್ನ ಎದುರಿಸ್ತಾರೆ. ಹೌದು ಹೌದು ಸರ್, ಇವು ಮುಖ್ಯವಾಗಿ ಈ ಖುಷ್ಕಿ ಬೇಸಾಯದ ಮುಖ್ಯ ಲಕ್ಷಣಗಳು ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಖುಷ್ಕಿ ಬೇಸಾಯದ ಪ್ರದೇಶದಲ್ಲಿ ನಮ್ಮ ರೈತರು ಎದುರಿಸುವಂತ ತೊಡಕುಗಳೇನು ಅಂತೀರಿ? ನಾವು ಇವಾಗಲೇ ಹೇಳಿದ್ವಿ ಒಂದು ಮಳೆಯಾಶ್ರಿತ ಅಥವಾ ಖುಷ್ಕಿ ಬೇಸಾಯದಲ್ಲಿ ಮಳೆಯ ಒಂದು ತೊಂದರೆ ಆಗುವುದು, ಅನಾವೃಷ್ಟಿಯಿಂದ ನೀರಿನ ಕೊರತೆ ಒಂದು, ಮಣ್ಣಿನ ಕೊಚ್ಚಣೆ, ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯ ನಷ್ಟವನ್ನ ರೈತರು ಎದುರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬೆಳೆಗಳ ಬೆಳವಣಿಗೆಯ ಸಂದಿಗ್ಧ ಹಂತದಲ್ಲಿ ತೇವಾಂಶದ ಕೊರತೆ, ಇಳುವರಿ ಕುಂಠಿತ ಆಗೋದನ್ನ ಎದುರಿಸ್ತಾ ಇದ್ದಾರೆ. ಅನಾವೃಷ್ಟಿ ಆಗೋದ್ರಿಂದ ನೀರಿನ ಅಸಮರ್ಪಕ ಬಳಕೆ ಆಗೋದ್ರಿಂದ ಸೊ ಮಣ್ಣಿನ ಕೊಚ್ಚಣೆ ಆಗುತ್ತೆ, ಹಾಗೆ ಬೆಳೆಗಳ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ಹೇಳಬಹುದಾಗುತ್ತೆ. ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದ ಒಂದು ತಳಿಗಳು ಸಿಗ್ತಾ ಇಲ್ಲ ರೈತರಿಗೆ, ಇದ್ರೂ ಸಹಿತ ಅದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಇಲ್ಲ, ಅದು ಒಂದು ಆಗುತ್ತೆ. ಅದ್ರ ಜೊತೆಗೆ ಮಣ್ಣಿನ ಸಾವಯವ ಅಂಶ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇಲ್ಲಿನ ರೈತರಿಗೆ ಸಾವಯವ ವಸ್ತುವನ್ನ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ, ಮತ್ತೆ ಸಾವಯವ ಗೊಬ್ಬರಗಳ ಒಂದು ಲಭ್ಯತೆ ಕೂಡ ಕಷ್ಟ. ಹಾಗೆ ಈ ಒಂದು ಭಾಗದ ಜನರು ಖುಷ್ಕಿ ಬೇಸಾಯದಲ್ಲಿ ಒಂದು ಅಧಿಕ ಮೊತ್ತದ ಬೆಳೆಗಳನ್ನ ಬೆಳಿಲಿಕ್ಕೆ ಅವರಿಗೆ ಸಾಧ್ಯತೆ ಇರೋದಿಲ್ಲ. ಯಾಕೆಂದ್ರೆ ಕೊನೆ ಟೈಮಲ್ಲಿ ನೀರು ಸಿಗದೆ ಇರೋದು ಒಂದು ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆ ಸಾಲ ಸೌಲಭ್ಯಗಳ ಒಂದು ಕೊರತೆನೂ ಸಹಿತ ನಾವು ನೋಡಬಹುದಾಗುತ್ತೆ ಸರ್. ಹೌದು ಸರ್, ಇವೆಲ್ಲ ತೊಂದರೆಗಳನ್ನ ನಮ್ಮ ಖುಷ್ಕಿ ಬೇಸಾಯದ ರೈತರು ಅನುಭವಿಸ್ತಾ ಇದ್ದಾರೆ ಸರ್. ಇನ್ನು ನಮ್ಮ ದೇಶದ ಆಹಾರದ ಉತ್ಪಾದನೆಯನ್ನ ತೆಗೆದುಕೊಂಡ್ರೆ ಈ ಖುಷ್ಕಿ ಬೇಸಾಯದ ಕೊಡುಗೆ ಏನು ಅಂತೀರಿ? ದಿನೇ ದಿನೇ ಹೆಚ್ಚುತ್ತಾ ಇರೋಂತ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರ ಭದ್ರತೆಯನ್ನ ಕಾಪಾಡಲಿಕ್ಕೆ ಬರೀ ನೀರಾವರಿಯಿಂದ ಅಷ್ಟೇ ಅಲ್ಲ, ಖುಷ್ಕಿ ಬೇಸಾಯದಲ್ಲಿ ಶೇಕಡ 67% ನಮಗೆ ರೈತರು ಇರೋದ್ರಿಂದ ಸೊ ಶೇಕಡ 44% ನಮಗೆ ಒಂದು ಆಹಾರ ಉತ್ಪಾದನೆ ಖುಷ್ಕಿ ಬೇಸಾಯದಿಂದ ಆಗೋದ್ರಿಂದ ಖುಷ್ಕಿ ಬೇಸಾಯದ ಒಂದು ತನ್ನದೇ ಆದ ಒಂದು ಕೊಡುಗೆ ನೀಡ್ತಾ ಇದೆ ನಮ್ಮ ದೇಶದ ಆಹಾರ ಭದ್ರತೆಗೆ ಅಂತಾನೆ ಹೇಳ್ಬೋದಾಗತ್ತೆ. ಒಟ್ಟಾರೆಯಾಗಿ ನಾವು ಹೇಳ್ಬೇಕಂದ್ರೆ ಶೇಕಡ 40% ಜನ ಈ ಒಂದು ಖುಷ್ಕಿಯನ್ನ ಅವಲಂಬಿಸಿದರೆ, ಅದರಲ್ಲೂ ಶೇಕಡ 90% ಏನು ಬೇಳೆಕಾಳು ಉತ್ಪಾದನೆ ಆಗುತ್ತಲ್ಲ ಅದು ಖುಷ್ಕಿ ಬೇಸಾಯದಿಂದ ಬರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೇನೆ ಶೇಕಡ 70% ಹತ್ತಿಯ ಉತ್ಪಾದನೆ, ಶೇಕಡ 75% ಎಣ್ಣೆ ಕಾಳು ಉತ್ಪಾದನೆ ನಮ್ಮ ಈ ಖುಷ್ಕಿ ಭೂಮಿಯಿಂದ ಬರುತ್ತೆ. ಆದ್ರಿಂದ ನಾವು ಖುಷ್ಕಿ ಬೇಸಾಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಉತ್ಪಾದಕತೆಯನ್ನ ಇನ್ನೂ ಹೆಚ್ಚು ಮಾಡಿ ಒಂದು ದೇಶದ ಆಹಾರ ಭದ್ರತೆಯನ್ನ ನಾವು ಕಾಪಾಡಬೇಕು, ಎಲ್ಲರೂ ದುಡಿಬೇಕು ಈ ಒಂದು ನಿಟ್ಟಿನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಮ ದೇಶದ ಕೃಷಿ ಜಮೀನಿನ ಶೇಕಡ 67% ಖುಷ್ಕಿ ಬೇಸಾಯದ ಅಡಿಯಲ್ಲೇ ಇದೆ. ಹೌದು ಸರ್, ಉತ್ಪಾದನೆ ಶೇಕಡ 44% ಆಗುತ್ತೆ. ಹೌದು ಸರ್, ಶೇಕಡ 40% ರೈತರು ಕೂಡ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಇದೆಲ್ಲ ಅಂಕಿಅಂಶಗಳನ್ನು ನೋಡಿದಾಗ ಖುಷ್ಕಿ ಬೇಸಾಯ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ನಾವು ಹೇಳಬಹುದು. ಮತ್ತೆ ನಮ್ಮ ದೇಶದ ಆಹಾರದ ಉತ್ಪಾದನೆಗೆ, ಆಹಾರದ ಭದ್ರತೆಗೆ ಅತ್ಯುತ್ತಮವಾದ ಕೊಡುಗೆ ಕೊಡ್ತಾ ಇದೆ ಅಂತ. ಹೌದು ಸರ್, ಹೌದು. ಇನ್ನು ಮುಖ್ಯವಾಗಿ ಈ ಖುಷ್ಕಿ ಬೇಸಾಯದಲ್ಲಿ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಪ್ರಾಮುಖ್ಯತೆ ಏನು ಅಂತೀರಿ? ನಾವು ಈಗ ನೋಡಿದ್ವಿ ಖುಷ್ಕಿಯಲ್ಲಿ ಎಷ್ಟು ಸಮಸ್ಯೆಗಳಿದಾವೆ, ಮಣ್ಣಿನ ಕೊಚ್ಚಣೆ ಹಾಕ್ತಾ ಇರೋದನ್ನ ನೋಡ್ತಾ ಇದೀವಿ, ಮಳೆಯ ಅಭಾವ ಇದೆ, ಬೆಳೆಗಳ ಬೆಳವಣಿಗೆಯ ಸಂದಿಗ್ಧ ಹಂತದಲ್ಲಿ ನೀರಿನ ಕೊರತೆ, ಮತ್ತೆ ಬೆಳೆಗಳ ಬೆಳವಣಿಗೆಯ ಅವಧಿ ಕಡಿಮೆ ಆಗ್ತಾ ಇದೆ. 120 ದಿನ ನಮ್ಗೆ ಒಂದು ಬೆಳೆ ಬೆಳವಣಿಗೆ ಅಂತಂದ್ರೆ ಬರೀ ನಮ್ಗೆ ನೀರು ಸಿಗೋದು 100 ದಿನಕ್ಕೆ ಸಿಕ್ಕರೆ ಇನ್ನ 20 ದಿನ ಟರ್ಮಿನಲ್ ಸ್ಟ್ರೆಸ್ ಅಂತಾನೆ ಹೇಳ್ಬೋದು. ಈ ಎಲ್ಲ ತೊಂದರೆಗಳನ್ನ ನಾವು ನೋಡ್ತಾ ಇದ್ದಾರೆ ನಮ್ಮ ರೈತರು. ಆದ್ರಿಂದ ಈ ಒಂದು ಪ್ರದೇಶಗಳಲ್ಲಿ ಒಂದು ಉತ್ಪಾದಕತೆಯನ್ನ ಜಾಸ್ತಿ ಮಾಡಬೇಕು ಅಂದ್ರೆ ಅಲ್ಲಿ ಏನು ಸಮಸ್ಯೆಗಳನ್ನ ನಾವು ನಿವಾರಿಸ್ಕೋಬೇಕಾಗತ್ತೆ. ಮುಖ್ಯ ಸಮಸ್ಯೆ ಅಂದ್ರೆ ನೀರಿನ ಕೊರತೆ ಆಗಿರುತ್ತೆ, ಅದನ್ನ ಸಂರಕ್ಷಣೆ ಮಾಡಬೇಕು, ಮಣ್ಣಿನ ಸವಕಳಿಯನ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಆದ್ರಿಂದ ಲಭ್ಯವಾಗಿರ್ತಕ್ಕಂಥ ಒಂದು ತಾಂತ್ರಿಕತೆಗಳನ್ನ ಬಳಸ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಮಣ್ಣು ಮತ್ತೆ ನೀರು ಸಂರಕ್ಷಣೆಯನ್ನ ನಾವು ಮಾಡಿದ್ದೇ ಆದಲ್ಲಿ ಸೊ ಈ ಒಂದು ಸಮಸ್ಯೆಗಳನ್ನ ನಿವಾರಿಸ್ಕೊಂಡು ಉತ್ಪಾದಕತೆಯನ್ನ ಜಾಸ್ತಿ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಖ್ಯವಾಗಿ ಈ ಮಣ್ಣಿನ ಸವಕಳಿ ಬಗ್ಗೆ ನಾವು ಕೇಳ್ತಾರೇ ಇರ್ತೀವಿ. ಈ ಮಣ್ಣಿನ ಸವಕಳಿ ಅಂದ್ರೇನು, ಇದು ಹೇಗಾಗತ್ತೆ ಅಂತ ಸ್ವಲ್ಪ ವಿವರಿಸ್ತೀರಾ? ಹೌದು ಸರ್, ಈಗ ಮುಖ್ಯವಾಗಿ ಮಳೆಯಿಂದ, ಗಾಳಿಯಿಂದ ಮತ್ತೆ ಮನುಷ್ಯನ ಅತಿಯಾದ ಒಂದು ಅತಿಕ್ರಮಣದಿಂದ ಚಟುವಟಿಕೆಯಿಂದ ಇಂಟೆನ್ಸಿವ್ ಕಲ್ಟಿವೇಷನ್ ಆಗಿರ್ಬೋದು, ಕಾಡು ಕಡಿಯೋದಾಗಿರ್ಬೋದು, ಈ ಎಲ್ಲ ಚಟುವಟಿಕೆಗಳಿಂದನೂ ಒಂದು ನಮ್ಮ ಫಲವತ್ತಾದ ಕೃಷಿ ಭೂಮಿ ಕೊಚ್ಚಣೆ ಆಗ್ತಾ ಇದೆ ಅಂತ ಹೇಳ್ಬೋದಾಗತ್ತೆ. ನಾವು ಒಂದು ಅಂಕಿಅಂಶ ನೋಡ್ತು ಅಂದ್ರೆ ನಮ್ಮ ದೇಶದಲ್ಲೇನೆ ಪ್ರತಿ ವರ್ಷ ಪ್ರತಿ ಒಂದು ಹೆಕ್ಟೇರ್ಗೆ 16 ಟನ್ನಷ್ಟು ಮಣ್ಣಿನ ನಷ್ಟ ಆಗ್ತಾ ಇದೆ ನಮ್ಮ ದೇಶದ ಅಂಕಿಅಂಶ. ಅದೇ ಕರ್ನಾಟಕದಲ್ಲಿ ನಾವು ನೋಡ್ತು ಅಂತಂದ್ರೆ ಪ್ರತಿ ವರ್ಷ ಸುಮಾರು 30,000 ಹೆಕ್ಟೇರ್ ಅಷ್ಟು ಜಮೀನು ಮಣ್ಣಿನ ಸವಕಳಿಗೆ ಒಳಗಾಗುತ್ತೆ ಅಂತ ಹೇಳ್ಬೋದು. ಆದ್ರಿಂದ ನಾವು ಈ ಖುಷ್ಕಿ ಪ್ರದೇಶದಲ್ಲಿ ಮಣ್ಣಿನ ಸವಕಳಿ ಸಾಮಾನ್ಯವಾಗಿ ಏನು ಅಂದ್ರೆ ಮಣ್ಣಿನ ಮೇಲ್ಪದರು ಕೊಚ್ಚಣೆ ಆಗಿ ಕೃಷಿ ಯೋಗ್ಯ ಮಣ್ಣು ಅಂತ ಏನ್ ಹೇಳ್ತೀವಿ ಫಲವತ್ತಾದ ಮಣ್ಣು, ಅದು ಕೊಚ್ಚಣೆಯಾಗಿ ಮಣ್ಣಿನ ಕಣರಚನೆ ಹಾಳಾಗಿ ಬೇರೆ ಕಡೆಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದನ್ನ ನಾವು ಮಣ್ಣಿನ ಸವಕಳಿ ಅಂತ ಹೇಳ್ತೀವಿ. ಇದು ಗಾಳಿಯಿಂದ ಆಗುತ್ತೆ, ನೀರಿನಿಂದ ಆಗುತ್ತೆ, ಮನುಷ್ಯನ ಚಟುವಟಿಕೆಗಳಿಂದ ಆಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ನಮಗೆ ನೀರಿನಿಂದ ಆಗ್ತಕ್ಕಂಥ ಒಂದು ಮಣ್ಣಿನ ಸವಕಳಿ ಹೆಚ್ಚಿನ ತೀವ್ರ ಅಂತ ಹೇಳ್ಬೋದು. ಅತಿ ಹೆಚ್ಚು ಮಣ್ಣಿನ ಸವಕಳಿ ನೀರಿನಿಂದ ಆಗುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಅತಿವೃಷ್ಟಿ ಆಗೋ ಪ್ರದೇಶದಲ್ಲಿ ನಮಗೆ ಅದು ಇಳಿಜಾರು ಜಾಸ್ತಿ ಇರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಮಣ್ಣಿನ ಕೊಚ್ಚಣೆ ಆಗುತ್ತೆ. ಅದು ಪ್ರಥಮ ಹಂತದಲ್ಲಿ ಮಣ್ಣಿನ ಕೊಚ್ಚಣೆಯನ್ನ ನಾವು ನಿವಾರಿಸಲಿಲ್ಲ ಅಂದ್ರೆ ಪದರು ಕೊಚ್ಚಣೆ ಅಂತ ಹೇಳ್ತೀವಿ, ಅದನ್ನ ನಿವಾರಣೆ ಮಾಡಲಿಲ್ಲ ಅಂದ್ರೆ ದ್ವಿತೀಯ ಹಂತಕ್ಕೆ ಹೋಗುತ್ತೆ, ತೃತೀಯ ಹಂತಕ್ಕೆ ಹೋಗುತ್ತೆ, ಹೀಗೆ ಮಣ್ಣಿನ ಕೊಚ್ಚಣೆ ದೊಡ್ಡದಾಗಿ ಗಲ್ಲಿ ರೂಪದಲ್ಲಿ ಆಗ್ತಾ ಹೋಗುತ್ತೆ. ತಗ್ಗುಗಳು ದೊಡ್ಡ ದೊಡ್ಡ ಸರೋವರಗಳ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಸೊ ಈ ಒಂದು ನೀರಿನಿಂದ ಆಗ್ತಕ್ಕಂತ ಮಣ್ಣಿನ ಕೊಚ್ಚಣೆ ಆಗುತ್ತೆ. ಮತ್ತೆ ಗಾಳಿಯಿಂದ ಮಣ್ಣಿನ ಕೊಚ್ಚಣೆ ಅಂತ ಹೇಳ್ಬೇಕು ಅಂತಂದ್ರೆ ಕಡಿಮೆ ಮಳೆ ಬೀಳ್ತಕ್ಕಂತ ಒಂದು ಪ್ರದೇಶಗಳಲ್ಲಿ ಮತ್ತೆ ಗಾಳಿಯ ವೇಗ 1 ಗಂಟೆಗೆ 10 ಕಿಲೋಮೀಟರ್ಗಿಂತ ಜಾಸ್ತಿ ವೇಗದಲ್ಲಿ ಗಾಳಿ ಬೀಸ್ತು ಅಂತಂದ್ರೆ ಮೇಲ್ಪದರದ ಮಣ್ಣನ್ನ ಕೊಚ್ಕೊಂಡು ಹೋಗ್ತಾ ಇರುತ್ತೆ, ತನ್ನೊಟ್ಟಿಗೆ ತಗೊಂಡು ಹೋಗಿ ಇನ್ನೊಂದ್ ಕಡೆ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಇದನ್ನ ನಾವು ಮಣ್ಣಿನ ಕೊಚ್ಚಣೆ, ಗಾಳಿಯಿಂದ ಮಣ್ಣಿನ ಕೊಚ್ಚಣೆ ಅಂತ ಹೇಳ್ತೀವಿ ಸರ್. ಇನ್ನ ಮನುಷ್ಯನ ಕೆಲಸ ಚಟುವಟಿಕೆಗಳು ಅಂತಂದವಾಗ ಇಂಟೆನ್ಸಿವ್ ಕಲ್ಟಿವೇಷನ್, ಕ್ರಾಪ್ ರೊಟೇಷನ್ ಮಾಡದೇ ಇರೋದು, ಮೋನೋಕ್ರಾಪಿಂಗ್, ಒಂದೇ ಬೆಳೆಯನ್ನ ಬೆಳೆಯೋದು, ಈ ಎಲ್ಲ ಚಟುವಟಿಕೆಗಳಿಂದ ಮತ್ತೆ ಇಳುಜಾರು ಗುಂಟ ನಾವು ಭೂಮಿಯನ್ನ ಉದ್ನೆ ಮಾಡೋದು, ಬಿತ್ತನೆ ಮಾಡೋದು, ಈ ಎಲ್ಲಾ ಕೆಲಸಗಳಿಂದ ನಾವ್ ಯಾವಾಗ್ಲೂ ಹೇಳೋದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿ ಅಂತ ಹೇಳಿ, ಅದನ್ನ ರೈತರು ಪಾಲಿಸದೇ ಇದ್ರೆ ಈ ಎಲ್ಲಾ ಚಟುವಟಿಕೆಗಳಿಂದನೂ ಮಣ್ಣಿನ ಕೊಚ್ಚಣೆ ಆಗ್ತಾ ಹೋಗುತ್ತೆ ಸರ್. ಅಂದ್ರೆ ಈ ಎಲ್ಲ ಒಂದು ವಿಧಾನಗಳಿಂದ ಮಣ್ಣಿನ ಸವಕಳಿ ಆಗುತ್ತೆ, ಮಣ್ಣಿನ ಸವಕಳಿ ಅದು ಮೇಲ್ಮಣ್ಣಿನ ಸವಕಳಿ ಆಗುತ್ತೆ. ಹಲವಾರು ಅಧ್ಯಯನಗಳ ಪ್ರಕಾರ ನೈಸರ್ಗಿಕವಾಗಿ ಸಂಭವಿಸತಕ್ಕಂಥ ಕೆಲವೊಂದು ಮಣ್ಣಿನ ಕೊಚ್ಚಣೆಯ ಕಾರಣ ಪ್ರತಿ ಮಿಲಿಮೀಟರ್ ಮಣ್ಣಿನ ಕೊಚ್ಚಣೆಯಿಂದ ಪ್ರತಿ ಹೆಕ್ಟೇರ್ಗೆ 140 ಕೆಜಿಯಷ್ಟು ಇಳುವರಿಯನ್ನ ನಾವು ಕಡಿಮೆ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಅಂದ್ರೆ ಇಳುವರಿಯ ನಷ್ಟದ ಪ್ರಮಾಣ 3-7.5% ಇಳುವರಿ ನಷ್ಟ ಆಗತ್ತೆ. ಅದ್ರ ಜೊತೆ ಮಣ್ಣಿನಲ್ಲಿ ನೀರಿಂತಕ್ಕಂತ ಒಂದು ಪ್ರಮಾಣ ಕಡಿಮೆ ಆಗುತ್ತೆ, ಮೇಲ್ಪದರದ ಮಣ್ಣು ಸವಕಳಿ ಆಗುತ್ತೆ, ಮಣ್ಣಿನ ಗುಣಲಕ್ಷಣಗಳಲ್ಲಿ ವ್ಯತ್ಯಾಸವನ್ನ ನೋಡ್ತೇವೆ. ಸೊ ಅದ್ರ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗಿ ಅಲ್ಟಿಮೇಟ್ಲಿ ಮಣ್ಣು ಬರಡಾಗುತ್ತೆ ಅಂತ ಹೇಳ್ಬೋದು ಸರ್. ಇನ್ನು ಮುಖ್ಯವಾಗಿ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಈ ತಾಂತ್ರಿಕ ಕ್ರಮಗಳನ್ನು ಸ್ವಲ್ಪ ವಿವರಿಸ್ತೀರಾ? ಹೌದು, ಇಲ್ಲಿ ಮಣ್ಣು ಮತ್ತೆ ನೀರು ಸಂರಕ್ಷಣೆಯನ್ನ ನಾವು ಅನುಸರಿಸಬೇಕು ಅಂದ್ರೆ ಇಲ್ಲಿ ಕಾಂಬಿನೇಷನ್ ಆಫ್ ಯಾಂತ್ರಿಕ ಅಥವಾ ತಾಂತ್ರಿಕ ಕ್ರಮಗಳು ಮತ್ತೆ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನಾವಿಲ್ಲಿ ತಾಂತ್ರಿಕ ಕ್ರಮಗಳು ಅಂತ ಹೇಳಿದ್ರೆ ಸಮಪಾತಳಿ ಬದುಗಳನ್ನ ನಿರ್ಮಾಣ ಮಾಡೋದು. ಇಲ್ಲಿ ಒಂದು ವಾರ್ಷಿಕ ಮಳೆ 600 ಮಿಲಿಮೀಟರ್ ಇರ್ತಕ್ಕಂತ ಒಂದು ಪ್ರದೇಶಗಳಲ್ಲಿ, ಭೂಮಿಯ ಇಳಿಜಾರು 2-6% ಇರ್ತಕ್ಕಂತ ಒಂದು ಪ್ರದೇಶಗಳಲ್ಲಿ ಈ ಸಮಪಾತಳಿ ಬದುಗಳು, ಕಂಟೂರ್ ಬದುಗಳು ಅಂತ ಹೇಳ್ತೀವಿ, ಈ ಬದುಗಳನ್ನ ನಾವು ನಿರ್ಮಾಣ ಮಾಡ್ತು ಅಂತಂದ್ರೆ ಅಂದ್ರೆ ಅವನ ಒಂದು ಪ್ರತಿ ಪ್ರದೇಶದಲ್ಲಿ 12-15 ಮೀಟರ್ ಅಂತರಗಳಲ್ಲಿ 400-500 ಮೀಟರ್ ಉದ್ದದ ಒಂದು ಸಣ್ಣ ಬದುಗಳನ್ನ ನಿರ್ಮಾಣ ಮಾಡ್ತು ಇಳಿಜಾರಿಗೆ ಅಡ್ಡಲಾಗಿ. ಅಂದ್ರೆ ಅಲ್ಲಿ ರಭಸವಾಗಿ ಎರಿತಕ್ಕಂತ ಮಳೆ ನೀರು ಅಲ್ಲೇ ಇಂಗೋಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಅವಾಗ ಮಣ್ಣಿನ ಕೊಚ್ಚಣೆ, ನೀರಿನ ಸಂರಕ್ಷಣೆ ಅವೆಲ್ಲವನ್ನು ನಾವು ಅಲ್ಲೇ ಬಿದ್ದಂತ ಸ್ಥಳ ಕುಟುಂಬದಲ್ಲೇ ಮಾಡಬಹುದಾಗತ್ತೆ ಸರ್. ಅದ್ರ ಜೊತೆಗೆ ಶ್ರೇಣೀಕೃತ ಬದುಗಳು ಅಂತ ಹೇಳ್ತೀವಿ, ಇದು ಮಳೆ ಹೆಚ್ಚಿನ ಪ್ರದೇಶ ಅಂದ್ರೆ 600 mm ಜಾಸ್ತಿ ಇರತಕ್ಕಂತ ಒಂದು ಪ್ರದೇಶಗಳಲ್ಲಿ ಹೆಚ್ಚುವರಿ ನೀರನ್ನ ಸುರಕ್ಷಿತವಾಗಿ ಭೂಮಿಯಿಂದ ಆಚೆ ಹಾಕಬೇಕಾಗತ್ತೆ. ಆ ಒಂದು ಕಾರಣಕ್ಕೆ ಬದುಗಳಿಗುಂಟ ಸ್ವಲ್ಪ ಇಳಿಜಾರನ್ನ ನಾವು ಕೊಟ್ಟಿರ್ತೀವಿ. ಅದನ್ನ ನಾವು ಗ್ರೇಡೆಡ್ ಬಂಡ್ಸ್ ಅಥವಾ ಕ್ರಮೇಣವಾಗಿ ಇಳಿಜಾರಾಗ್ತಾ ಹೋಗೋದು ಈ ರೀತಿ. ಅವಾಗ ಹೆಚ್ಚುವರಿ ನೀರನ್ನ ಸೇಫ್ ಆಗಿ ಜಮೀನಿನಿಂದ ಹೊರ ಹಾಕಬಹುದಾಗತ್ತೆ. ಮಣ್ಣಿನ ಕೊಚ್ಚಣೆ ಅಷ್ಟಾಗಿ ಆಗೋದಿಲ್ಲ ಈ ತರ ಬದುಗಳಲ್ಲಿ. ಅದೇ ರೀತಿ ಅಗಲತಲದ ಬದುಗಳು ಅಂತ ಹೇಳ್ತೀವಿ, ಅಂದ್ರೆ ಬ್ರಾಡ್ ಬೇಸ್ಡ್ ಬಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಭೂಮಿಯ ಇಳಿಜಾರು ಸ್ವಲ್ಪ 6-8% ಶೇಕಡ 6-8% ಇರತಕ್ಕಂತ ಒಂದು ಪ್ರದೇಶಗಳಿಗೆ ಅಗಲತಳದ ಬದುಗಳು ಅಂತ ಹೇಳಿ ನಿರ್ಮಾಣ ಮಾಡೋದ್ರಿಂದ ಶಕ್ತಿಶಾಲಿಯಾಗಿ ಬದುಗಳ ಅಗಲ ಬೇಸ್ ಏನಿರುತ್ತೆ ಅದು ಸ್ವಲ್ಪ ವೈಡರ್ ಆಗಿರುತ್ತೆ ಅಗಲವಾಗಿ. ಹಂಗಿದ್ದವಾಗ ಹೆಚ್ಚು ಮಳೆ ನೀರಿದ್ರೂ ಸಹಿತ ಬಹಳ ವರ್ಷಗಳ ಕಾಲ ಹಂಗೆ ಬಾಳಿಕೆ ಬರುತ್ತೆ, ತಡೆ ಹಿಡಿಯುತ್ತೆ. ಹಾಗಾಗಿ ನಾವು ಅದನ್ನ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಹೆಚ್ಚು ಏನು ಇಳಿಜಾರು ಇರತಕ್ಕಂತ ಒಂದು ಪ್ರದೇಶದಲ್ಲಿ ಮಾಡಬಹುದಾಗುತ್ತೆ. ಇಳಿಜಾರು ಜಾಸ್ತಿ ಆದಂಗೆಲ್ಲ ನಮ್ಮ ಬದುಗಳ ಅಳತೆ ಜಾಸ್ತಿ ಮಾಡಬೇಕು, ಸ್ಟೇಬಲ್ ಮಾಡಬೇಕಾಗತ್ತೆ. ಅದೇ ರೀತಿ ಮೆಟ್ಟಿಲು ಇರತಕ್ಕಂತ ಬದುಗಳನ್ನ ಮಾಡತಕ್ಕಂಥದ್ದು ಇದನ್ನ ನಾವು ಟೆರೆಸ್ ಬಂಡ್ಸ್ ಅಂತ ಹೇಳ್ತೀವಿ. ಭೂಮಿಯ ಇಳಿಜಾರು 16-33% ಇರತಕ್ಕಂತ ಒಂದು ಪ್ರದೇಶಗಳಿಗೆ ಈ ಮೆಟ್ಟಿಲಿನ ರೂಪದಲ್ಲಿ ಬದುಗಳನ್ನ ಹಾಕ್ತಕ್ಕಂಥದ್ದು. ಇವನ್ನ ನಾವು ಎರಡು ರೀತಿಯಲ್ಲಿ ಮಾಡ್ತೀವಿ. ಒಂದು ಇನ್ವರ್ಡ್ ಸ್ಲೋಪಿಂಗ್ ಅಂದ್ರೆ ಬದುವಿನ ಒಳಗಡೆ ಸ್ಲೋಪ್ ಕೊಡ್ತಾ ಹೋಗ್ತೀವಿ, ಸೊ ಹೊರಗಡೆಗೂ ಸ್ಲೋಪ್ ಕೊಡ್ತೀವಿ. ಈ ಎರಡು ರೀತಿಯಿಂದ ಮಾಡೋದ್ರಿಂದ ಸಾಕಷ್ಟು ನೀರು ಆ ಒಂದು ಬಿದ್ದಂತ ಸ್ಥಳದಲ್ಲೇ ಇಂಗೋಕೆ ಸಾಧ್ಯ ಆಗತ್ತೆ. ಇನ್ನೊಂದು ಹೆಚ್ಚುವರಿ ನೀರನ್ನ ನಾವು ಸುರಕ್ಷಿತವಾಗಿ ಭೂಮಿಯಿಂದ ಆಚೆ ಹಾಕಬಹುದಾಗತ್ತೆ ಈ ರೀತಿ. ಅದೇ ರೀತಿ ಕಂದಕಗಳ ನಿರ್ಮಾಣ ಅಂತ ಹೇಳ್ತೀವಿ. ಇದನ್ನ ಟ್ರೆಂಚ್ ಕಮ್ ಬಂಡ್ ಅಂತ ಹೇಳಿ ವಾಟರ್ ಶೆಡ್ ಅಲ್ಲಿ ಬಹಳ ಏರಿಯಾದಲ್ಲಿ ಮಾಡಿದ್ದಾರೆ ಸರ್. ಇದನ್ನ ನಿರ್ದಿಷ್ಟ ಹಂತದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ 2 ಅಡಿ ಉದ್ದ 1 ಅಡಿ ಅಗಲದ ಒಂದು ಬಸಿ ಗುಂಡಿಗಳನ್ನ ಮಾಡ್ತಕ್ಕಂಥದ್ದು. ಆ ಒಂದು ಗುಂಡಿಯ ಮೇಲ್ಭಾಗದಲ್ಲಿ ಯಾವುದೇ ಒಂದು ಫಾರೆಸ್ಟ್ ಟ್ರೀ ಸ್ಪೀಶಿಸ್ ನ ಅಲ್ಲಿ ಹಾಕಿದ್ರೆ ಆ ಗುಂಡಿಯಲ್ಲಿ ಏನ್ ಸಂರಕ್ಷಣೆ ಆಗಿರುತ್ತಲ್ಲ ಆ ನೀರು ಆ ಸಸಿಗೆ ಒದಗುತ್ತೆ, ಅಲ್ಲಿ ಮಣ್ಣು ಕೊಚ್ಚಣೆ ಆಗೋದು ನಿವಾರಣೆ ಆಗುತ್ತೆ, ನೀರಿನ ಸಂರಕ್ಷಣೆ ಆಗುತ್ತೆ ಅಂತ ಹೇಳ್ಬೋದಾಗತ್ತೆ. ಹಾಗೆ ಜೈವಿಕ ಸಸ್ಯ ತಡಿ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಇಳಿಜಾರಿಗೆ ಅಡ್ಡಲಾಗಿ ಬದುಗಳ ಮೇಲೆ ಗ್ಲೈರಿಸೀಡಿಯಾ ಆಗಿರ್ಬೋದು, ಬೇರೆ ಇನ್ನ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಹಸಿರಿಲೆ ಗೊಬ್ಬರದ ಬೆಳೆಗಳನ್ನ ನಾವು ಗಿಡಗಳನ್ನ ಸಸ್ಯಗಳನ್ನ ವಂಗೆ ಗಿಡ ಇರ್ಬೋದು ಅವನ್ನ ಬದುಗಳ ಮೇಲೆ ಹಾಕೋದ್ರಿಂದ ಸೊ ಬದು ಕೂಡ ಸ್ಟ್ರಾಂಗ್ ಆಗತ್ತೆ, ಮಣ್ಣಿನ ಕೊಚ್ಚಣೆಯನ್ನ ನಾವು ತಡಿಬಹುದಾಗ್ತದೆ. ಮೇವು ಕೂಡ ನಾವು ಬಳಕೆ ಮಾಡಬಹುದು. ಹಾಗೆ ಅದೇ ರೀತಿ ಸಣ್ಣ ಇಂಗು ಗುಂಡಿಗಳ ನಿರ್ಮಾಣ ಅಂತ ಹೇಳ್ತೀವಿ. ಸೊ ಜಮೀನಿನಲ್ಲಿ ನಾವು ಇಂಗು ಗುಂಡಿಗಳನ್ನ ನಾವು ಮಾಡಬಹುದಾಗತ್ತೆ. ಜಮೀನಿನಲ್ಲೇನೆ ಇಂಗು ಗುಂಡಿಗಳನ್ನ ಮಾಡೋದ್ರಿಂದ ನಿಂತು ಅನುಕೂಲ. ಹೌದು ಸರ್. ಇನ್ನ ಮುಖ್ಯವಾಗಿ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ನಾವು ಯಾವ್ಯಾವ ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಯಾಂತ್ರಿಕ ಕ್ರಮಗಳನ್ನ ನಾವು ನೋಡಿದ್ವಿ. ಸೊ ಅದೇ ರೀತಿ ಅದ್ರ ಕಾಂಬಿನೇಷನ್ ಅಲ್ಲಿ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಇದು ಎಲ್ಲಿಗೆ ಸೂಟ್ ಆಗತ್ತೆ ಅಂತ ಹೇಳಿದ್ರೆ ಜಮೀನಿನ ಒಂದು ಇಳಿಜಾರು 2% ಕಡಿಮೆ ಇರತಕ್ಕಂತ ಒಂದು ಪ್ರದೇಶಗಳಿಗೆ ನಾವು ಬೇಸಾಯ ಕ್ರಮಗಳನ್ನ ಅನುಸರಿಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಮಾಗಿ ಉಳುಮೆ ಮಾಡ್ಕೊಳ್ಳೋದು. ಸೊ ಏನು ಒಂದು ಇಂದಿನ ಬೆಳೆ ಕಟಾವ್ ಆದ ನಂತರ ಆಳವಾಗಿ ಬೇಸಿಗೆಯಲ್ಲಿ ಉಳುಮೆ ಮಾಡ್ತಕ್ಕಂಥದ್ದನ್ನ ಮಾಗಿ ಉಳುಮೆ ಅಂತ ಹೇಳ್ತೀವಿ. ಇದರಿಂದ ನಮಗೆ ಭೂಮಿ ಏನಾಗುತ್ತೆ, ದೊಡ್ಡ ದೊಡ್ಡ ಹೆಂಟೆಗಳ ರೂಪದಲ್ಲಿ ಆಗತ್ತೆ. ಆ ಹೆಂಟೆಗಳು ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಬರುತ್ತೆ, ರಭಸವಾಗಿ ಮಳೆ ಬಿದ್ದಂತ ನೀರು ಹರಿಯತಕ್ಕಂಥ ನೀರಿಗೆ ಒಂದು ರಗ್ಗಡ್ ಕಂಡೀಷನ್ ಅಂತ ಹೇಳ್ತೀವಿ. ಅದು ಅನುವು ಮಾಡ್ಕೊಡಲ್ಲ, ಮುಂದೆ ನೀರು ಹರಿಯೋಕೆ ಅನುವು ಮಾಡ್ಕೊಡಲ್ಲ, ತನ್ನಲ್ಲೇ ಹಿಂಗ್ಸೋಕೆ ಸಾಧ್ಯ ಆಗತ್ತೆ. ಇದರಿಂದ ಮಾಗಿ ಉಳುಮೆಯಿಂದ ನಮಗೆ ಕಳೆಗಳನ್ನು ನಿವಾರಣೆ ಮಾಡಬಹುದು, ನೀರನ್ನು ಸಂರಕ್ಷಣೆ ಮಾಡಬಹುದು, ಮಣ್ಣನ್ನು ಸಂರಕ್ಷಣೆ ಮಾಡಬಹುದು, ಹಾಗೆ ರೋಗ ಕೀಟಗಳನ್ನು ಸಹಿತ ಮುಂದೆ ಬರುವ ಒಂದು ಬೆಳೆಗೆ ಕಡಿಮೆ ಮಾಡಬಹುದಾಗತ್ತೆ ಸರ್. ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯವಾದದ್ದು ಬೇಸಾಯ ಕ್ರಮ. ಹೌದು ಸರ್. ಅದೇ ರೀತಿ ಇಳಿಜಾರಿಗೆ ಅಡ್ಡಲಾಗಿ ಸಮತ್ಪಾದಳಿ ಬೇಸಾಯ ಕ್ರಮಗಳು ಅಂತ ಹೇಳ್ತೀವಿ. ಸೊ ನಾವು ಯಾವುದೇ ಬೇಸಾಯ ಕ್ರಮ ಮಾಡಿ, ನೇಗಿಲು ಹೊಡೆಯೋದಾಗ್ಲಿ, ಅರುಗೋದಾಗ್ಲಿ, ಬಿತ್ತನೆ ಆಗ್ಲಿ, ಪ್ರತಿಯೊಂದನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡುದು ಅಂದ್ರೆ ನಮಗೆ ಪ್ರತಿಯೊಂದು ಬೆಳೆ ಸಾಲೂ ಒಂದು ಸಣ್ಣ ಚೆಕ್ ಡ್ಯಾಮ್ ತರ ಕೆಲಸ ಮಾಡಿ ಬದು ರೀತಿಯಲ್ಲಿ ವರ್ತನೆ ಆಗತ್ತೆ. ಅಲ್ಲಿ ಹರಿಯೋ ನೀರನ್ನ ಅಲ್ಲೇ ತಡೆಗಟ್ಟಿ ಅಲ್ಲೇ ಹಿಂಗೋ ತರ ಮಾಡುತ್ತೆ ಸರ್. ಅದ್ರ ನಂತರ ಚೌಕಾಕಾರದ ಅಥವಾ ಆಯತಾಕಾರದ ಬದುಗಳನ್ನ ನಿರ್ಮಾಣ ಮಾಡೋದು, ಭೂಮಿಯನ್ನ ಮಟ್ಟ ಮಾಡೋದು ಒಂದು ಮುಖ್ಯವಾದ ಕೆಲಸ ಆಗತ್ತೆ. ಭೂಮಿಯನ್ನ ಮಟ್ಟ ಮಾಡಿ ಸೊ 10x10 meter ಆಯತಾಕಾರದ ಅಥವಾ ಚೌಕಾಕಾರದ ಒಂದು ಸಣ್ಣ ಒಂದು ಬದುಗಳನ್ನ ಮಾಡ್ಕೊಂಡಿತ್ತು ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಬಿದ್ದಂತ ಮಳೆ ನೀರು ಅಲ್ಲೇ ಶೇಖರಣೆ ಆಗಿ ನಮ್ಮ ಮುಂದಿನ ಬೆಳೆಗೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದಾಗತ್ತೆ. ಅದೇ ರೀತಿ ಅಗಲತಲದ ಬದುಗಳನ್ನ ಮತ್ತೆ ಸಾಲುಗಳನ್ನ ನಿರ್ಮಾಣ ಮಾಡುದು, ಇದನ್ನ ನಾವು BBF ಅಂತ ಹೇಳಿದ್ವಿ, ಬ್ರಾಡ್ ಬೆಡ್ ಅಂಡ್ ಫರೋ ಅಂತ ಹೇಳಿ. ಆ ಬದು ಮೇಲೆ ಬೆಳೆ ಸಾಲುಗಳನ್ನ ತಗೋಬಹುದಾಗತ್ತೆ. ಏನೋ ಒಂದು ಕಾಲುವೆ ಇರುತ್ತಲ್ಲ ಸಾಲು, ಅದು ಹೆಚ್ಚುವರಿ ಮಳೆ ನೀರನ್ನ ಜಮೀನಿಂದ ಹೊರ ಹಾಕ್ಲಿಕ್ಕೆ ಸುರಕ್ಷಿತವಾಗಿ ಹೊರ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಅದೇ ರೀತಿ ನಾವು ಇನ್ನೂ ಅನೇಕ ಬೇಸಾಯ ಕ್ರಮಗಳು ಅಂತಂದ್ರೆ ಸಣ್ಣ ಇಂಗು ಗುಂಡಿಗಳನ್ನ, ಅಂದ್ರೆ ಬೆಳೆ ಆಲ್ರೆಡಿ ಬೆಳೆದಿರುತ್ತೆ ಆ ಬೆಳೆ ಸಾಲುಗಳ ಮಧ್ಯದಲ್ಲಿ ನಾವು ಸಣ್ಣ ಸಣ್ಣ ತಗ್ಗುಗಳನ್ನ ಮಾಡೋದ್ರಿಂದ ಸೊ ಹೆಚ್ಚುವರಿ ನೀರು ಅಲ್ಲೇ ಹಿಂಗೋಕೆ ಅನುಕೂಲ ಆಗುತ್ತೆ. ಜೈವಿಕ ಬದುಗಳನ್ನ ಮಾಡ್ಕೋಬಹುದು, ಕಸ್ಸುಲ್ಲು, ನೇಪಿಯರ್ ಹುಲ್ಲು, ಆಮೇಲೆ ನಸೆ ಹುಲ್ಲು, ಇವುಗಳನ್ನ ನಾವು ಏನು ಬದುಗಳನ್ನ ನಿರ್ಮಾಣ ಮಾಡಿರ್ತೀವ ಅದ್ರ ಮೇಲೆ ಹುಲ್ಲಿನ ಒಂದು ರೂಟೆಡ್ ಸ್ಲಿಪ್ಸ್ ಅಂತ ಹೇಳ್ತೀವಿ, ಅದನ್ನ ತುಂಡುಗಳನ್ನ ಹಚ್ಚೋದ್ರಿಂದ ಅವು ಬೆಳೆದು ಬಿಟ್ಟು ಒಳ್ಳೆ ಏನು ಬದುಗಳನ್ನ ಇನ್ನೂ ಸ್ಟೇಬಲ್ ಆಗಿ ಸ್ಟ್ರೆಂತ್ ಆಗಿ ಮಾಡ್ತವೆ, ಬಲವಾಗಿ ಮಾಡ್ತವೆ. ಮಣ್ಣು ಕೊಚ್ಚಣೆ, ನೀರಿನ ಸಂರಕ್ಷಣೆ ಅದನ್ನೆಲ್ಲ ನಾವು ಜಾಸ್ತಿ ಮಾಡಬಹುದು, ಮಣ್ಣು ಕೊಚ್ಚಣೆಯನ್ನ ಅವಾಯ್ಡ್ ಮಾಡಬಹುದು, ಕಡಿಮೆ ಮಾಡಬಹುದು ಅಂತ ಹೇಳ್ತೀವಿ ಸರ್. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಮಣ್ಣಿನ ರಚನೆ ಬಹಳ ಮುಖ್ಯ, ಇಲ್ಲಿ ಯಾವುದೇ ಒಂದು ಕೃಷಿಗೆ ಮಣ್ಣು ಆರೋಗ್ಯವಾಗಿರಬೇಕು ಅಂತ ಹೇಳ್ತೀವಿ. ಇಲ್ಲಿ ಸಾವಯವ ಗೊಬ್ಬರಗಳನ್ನ ಹಸಿರೆಲೆ ಗೊಬ್ಬರಗಳನ್ನ ಹೆಚ್ಚಿನದಾಗಿ ಬಳಸದೇ ಆಯ್ತು ಅಂದ್ರೆ ಮಣ್ಣಿನ ರಚನೆ ಭೌತಿಕ ಗುಣಧರ್ಮಗಳು ಜಾಸ್ತಿಯಾಗಿ ಮಣ್ಣಲ್ಲಿ ನೀರು ಹಿಂಗ್ಲಿಕ್ಕೆ ಅನುಕೂಲ ಆಗತ್ತೆ. ಆದ್ರಿಂದ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆ ಭೂ ಹೊದಿಕೆ ಅಂತ ಹೇಳ್ತೀವಿ, ಮಲ್ಚಿಂಗ್ ಅಂತ ಹೇಳಿ. ಸೊ ಬೆಳೆ ತ್ಯಾಜ್ಯಗಳು ಅಥವಾ ಕೃಷಿ ತ್ಯಾಜ್ಯಗಳು ಬೆಳೆಯನ್ನ ಕಟಾವಾದ ನಂತರ ಏನ್ ಸಿಕ್ಕಿರುತ್ತೆ ಆ ತ್ಯಾಜ್ಯ ವಸ್ತುಗಳನ್ನ ಜಮೀನಿನಲ್ಲೇ ಬೆಳೆ ಸಾಲುಗಳ ಮಧ್ಯದಲ್ಲಿ ನಾವು ಮಲ್ಚ್ ಆಗಿ ಹೊದಿಕೆಯಾಗಿ ಮಾಡೋದ್ರಿಂದ ರಭಸವಾಗಿ ಬಿದ್ದಂತ ಮಳೆ ನೀರಿಗೆ ಅಡ್ಡಲಾಗಿ ಅದು ವರ್ತನೆ ಮಾಡುತ್ತೆ. ಅದೇ ರೀತಿ ಏನು ಹರಿಯತಕ್ಕಂತ ನೀರನ್ನು ಸಹಿತ ತಡೆ ಒಡ್ಡುತ್ತೆ, ಪ್ರತಿರೋಧ ಒಡ್ಡುತ್ತೆ. ಆದ್ರಿಂದ ನೀರು ಸಾಕಷ್ಟು ಭೂಮಿಯಲ್ಲಿ ಹಿಂಗೋಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಏನು ಮಳೆ ಕಡಿಮೆ ಇದ್ದವಾಗ ಇದು ಡ್ಯುಯಲ್ ರೋಲ್ ಮಾಡುತ್ತೆ. ಸೊ ತೇವಾಂಶವನ್ನು ಸಂರಕ್ಷಣೆ ಮಾಡುತ್ತೆ, ನೀರು ಸೂರ್ಯನ ಶಾಖಕ್ಕೆ ಹಾವಿ ಆಗೋದನ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಕ್ರಮೇಣ ಈ ಒಂದು ತ್ಯಾಜ್ಯಗಳು ಕೊಳೆತು ಮಣ್ಣಿಗೆ ಸಾವಯವ ವಸ್ತುವನ್ನ ಜಾಸ್ತಿ ಮಾಡುತ್ತವೆ, ಇಂಗಾಲವನ್ನ ಸೇರಿಸುತ್ತೆ. ಅದರಿಂದ ಕಣರಚನೆ ಜಾಸ್ತಿ ಆಗುತ್ತೆ, ಉತ್ತಮವಾಗುತ್ತೆ, ಮಣ್ಣಿನ ಆರೋಗ್ಯ ಉತ್ತಮವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇಳಿಜಾರು ಪ್ರದೇಶಗಳಿಗೆ ಸೂಕ್ತವಾದ ಬೆಳೆಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಆಗುತ್ತೆ. ಇಲ್ಲಿ ಪಟ್ಟಿ ಬೆಳೆ ಬೇಸಾಯ ಅಂತ ಹೇಳ್ತೀವಿ, ಒಂದು ಬೆಳೆ ಎತ್ತರಕ್ಕೆ ಬೆಳೆಯೋದು, ಒಂದು ಬೆಳೆ ಭೂಮಿಯನ್ನ ಕಂಪ್ಲೀಟ್ ಕವರ್ ಮಾಡ್ತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಒಂದು ಏಕದಳ ಆಯ್ತು ಅಂದ್ರೆ ಇನ್ನೊಂದು ದ್ವಿದಳ ಜಾತಿಯ ಬೆಳೆಗಳನ್ನ ನಾವು ಆಲ್ಟರ್ನೇಟಿವ್ ಆಗಿ ಬೆಳೆಯೋದೇ ಆಯ್ತು, ಅನುಕ್ರಮವಾಗಿ ಬೆಳೆಯೋದ್ರಿಂದ ಅಥವಾ ಈ ದ್ವಿದಳ ಜಾತಿಯ ಬೆಳೆಗಳನ್ನ ಹೆಚ್ಚು ಹೆಚ್ಚು ನಮ್ಮ ಬೆಳೆ ಪರಿವರ್ತನೆಯಲ್ಲಿ ಬಳಸೋದ್ರಿಂದ ಬೆಳೆ ಪರಿವರ್ತನೆ ಅನುಸರಿಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಬಹುದು, ಮಣ್ಣಿನ ರಕ್ಷಣೆಯನ್ನು ಮಾಡಬಹುದು, ನೀರನ್ನ ಸಂರಕ್ಷಣೆ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನು ಮುಖ್ಯವಾಗಿ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ನಾವು ಜಲಾನಯನ ತತ್ವದ ಆಧಾರದ ಮೇಲೆ ಮಾಡಬೇಕು ಅಂತ ತಾವು ತಜ್ಞರು ಹೇಳ್ತಾರೆ. ಈ ಜಲಾನಯನ ತತ್ವಗಳ ಒಂದು ಪಾತ್ರ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಯಾವ ರೀತಿಯಾದಂತದ್ದು ಅಂತ ಸ್ವಲ್ಪ ಹೇಳ್ತೀರಾ? ಓಡೋ ನೀರನ್ನ ನಡೆಯುವಂತೆ ಮಾಡೋದು, ನಡೆಯೋ ನೀರನ್ನ ತೆವಳಿಸೋದು, ಆಮೇಲೆ ನಿಲ್ಸೋದು, ಇಂಗ್ಸೋದು, ಇವೆಲ್ಲಾ ಕಾರ್ಯಗಳನ್ನು ಒಂದೇ ಸರಿ ಮಾಡಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಅಲ್ಲಿ ನಾವು ಮುಖ್ಯವಾಗಿ ಎಲ್ಲಿ ರಭಸವಾಗಿ ನೀರ್ ಹರಿತಾ ಇರುತ್ತೆ, ಹೊರ ಹರಿವು ಎಲ್ಲಿರುತ್ತೆ ಅಂತ ಕಡೆ ನಾವು ಚೆಕ್ ಡ್ಯಾಮ್ಸ್ ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಕಟ್ಟೆ ಕಟ್ಟೋದು, ಹರಿಯೋ ನೀರಿಗೆ ಕಟ್ಟೆ ಕಟ್ಟೋದು, ಹಾಗೆ ನಾಲಾ ಬದುಗಳನ್ನ ನಿರ್ಮಾಣ ಮಾಡೋದು. ಅದೇ ಕಟ್ಟೆಯನ್ನ ಒಂದು ಜಾಸ್ತಿ ದೊಡ್ಡಕ್ ಮಾಡಿದ್ರೆ ಅದನ್ನೇ ನಾಲಾಬದು ಅಂತ ಹೇಳ್ತಾರೆ. ಅಲ್ಲಿ ನೀರ್ ನಿಂಗಿ ಆ ಸುತ್ತಮುತ್ತಲಿನ ಏರಿಯಾದಲ್ಲಿ, ಸೊ ನಮಗೆ ಏನು ಎರಡು ಡ್ಯುಯಲ್ ಪರ್ಪಸ್ ಆಗುತ್ತೆ ಅಲ್ಲಿ, ಎರಡು ರೀತಿಯಲ್ಲಿ ದನ ಕರುಗಳಿಗೆ ನೀರಾಗಿಯೂ ಸಹಿತ ಅದು ಕುಡಿಯೋ ನೀರು ಮತ್ತೆ ಬೇರೆ ಉಪಯೋಗಕ್ಕೂ ಬರುತ್ತೆ. ಅದೇ ರೀತಿ ಸುತ್ತಮುತ್ತಲಿನ ಬೋರ್ವೆಲ್ ಆಗ್ಲಿ ಅಥವಾ ಅಂತರ್ಜಲದ ಮಟ್ಟ ಉತ್ತಮಗೊಳ್ಳುತ್ತೆ, ಮರುಪೂರ್ಣ ಜಲ ಮರುಪೂರ್ಣ ಆದಂಗಾಗತ್ತೆ. ಅದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಅಣೆಕಟ್ಟುಗಳನ್ನ ಕಟ್ಟತಕ್ಕಂಥದ್ದು, ಆಮೇಲೆ ಬಸಿ ಹೊಂಡ ಹೊಂಡಗಳನ್ನ ಮಾಡ್ತಕ್ಕಂಥದ್ದು, ಅಲ್ಲಲ್ಲೇನೆ ಬಸಿ ಹೊಂಡಗಳನ್ನ ಮಾಡೋದ್ರಿಂದ ಏನು ಈಗ ರಭಸವಾಗಿ ನೀರು ಒಂದೇ ಕಡೆ ಹರಿದು ಬರೋದಿಲ್ಲ, ಅಲ್ಲಲ್ಲೇನೆ ಹಿಂಗೋದ್ರಿಂದ ಹೊರ ಹರಿವಿನ ಪ್ರಮಾಣ ಕಡಿಮೆ ಆಗಿ ಮಣ್ಣಿನ ಕೊಚ್ಚಣೆಯನ್ನ ನಾವು ಕಡಿಮೆ ಮಾಡಬಹುದಾಗುತ್ತೆ ಸರ್. ಈ ಜಲಾನಯನ ತತ್ವಗಳನ್ನ ನಾವು ಬಳಸ್ಕೊಳ್ಳೋದ್ರಿಂದ ಸರ್ ಇನ್ನ ಹೆಚ್ಚುವರಿ ಮಳೆ ನೀರು ಕೂಡ ನಮಗೆ ಲಭ್ಯವಾಗುತ್ತೆ. ಇದನ್ನ ಹೇಗೆ ಸಂಗ್ರಹಣೆ ಮಾಡ್ಕೋಬೇಕಾಗತ್ತೆ ಮತ್ತೆ ಇದನ್ನ ಹೇಗೆ ನಾವು ಮರುಬಳಕೆ ಮಾಡ್ಕೋಬಹುದು? ಹೌದು, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಅನಾವೃಷ್ಟಿಗಿಂತ ಅತಿವೃಷ್ಟಿ ಜಾಸ್ತಿ ಆಗಿದೆ, ಅದನ್ನ ನಿವಾರಣೆ ಮಾಡೋದು ಹೆಂಗೆ ಅಂತ ಪ್ರಶ್ನೆ ಒಂದು ಉದ್ಭವ. ಹೆಚ್ಚಾದ್ರೂ ಸಮಸ್ಯೆನೆ, ಯಾವುದೇ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟೇ ನೀರ್ ಬೇಕು. ಸೊ ಹೆಚ್ಚಾದ್ರೂ ಆ ಬೆಳೆ ಅಷ್ಟು ಸರಿಯಾಗಿ ಬರೋದಿಲ್ಲ ಅನ್ನೋದು ಒಂದು. ಖುಷ್ಕಿ ಬೇಸಾಯದಲ್ಲಿ ಇದೊಂದು ಅವಕಾಶ ಅಂತಾನೆ ಹೇಳಬಹುದು, ಅನುಕೂಲಕರ. ಯಾಕಂದ್ರೆ ಹೆಚ್ಚುವರಿ ಮಳೆ ನೀರನ್ನ ಸಂಗ್ರಹಿಸಲೇಬೇಕು. ಹೌದು ಸರ್, ಹೆಚ್ಚುವರಿ ಹೊರ ಹರಿವಿನ ನೀರನ್ನ ಅಂದ್ರೆ ಮಳೆ ಬಿದ್ದಂತ ಒಂದು 30-40% ಅಷ್ಟು ಕಪ್ಪು ಮಣ್ಣಲ್ಲಿ, 25-30% ಕೆಂಪು ಮಣ್ಣಲ್ಲಿ ನಾವು ನೀರು ರನ್ ಆಫ್ ಅಂತ ಹೇಳ್ತೀವಿ, ಹೊರ ಹರಿವು ಅಂತ ಹೇಳ್ತೀವಿ. ಈ ನೀರನ್ನ ಸೂಕ್ತವಾಗಿ ನಾವು ಪ್ರತಿಯೊಂದು ಹೆಕ್ಟೇರ್ಗೆ 250 ಘನ ಮೀಟರ್ ಅಷ್ಟು ಒಂದು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ನಾವು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ಕೋಬಹುದು, ಸ್ಟೋರ್ ಮಾಡಬಹುದು, ಸಂಗ್ರಹಣೆ ಮಾಡಬಹುದು. ಆ ನೀರನ್ನ ನಾವು ಬೆಳೆಗಳು ಯಾವಾಗ ಸಂದಿಗ್ಧ ಹಂತದಲ್ಲಿ ಇರ್ತವೆ ನೀರಿಗೋಸ್ಕರ ಅಂತ ಸಂದಿಗ್ಧ ಹಂತಗಳಲ್ಲಿ ನಾವು ಕೊಡಬಹುದಾಗತ್ತೆ. ಪುನಶ್ಚೇತನ ನೀರಾವರಿ ಅಂತ ಕೊಟ್ಬಿಟ್ಟು ಬೆಳೆಗಳನ್ನ ನಾವು ಉಳಿಸ್ಕೋಬಹುದಾಗತ್ತೆ, ಒಂದು ಉತ್ಪಾದಕತೆಯನ್ನ ಜಾಸ್ತಿ ಮಾಡಬಹುದಾಗತ್ತೆ. ಹೆಚ್ಚುವರಿ ನೀರನ್ನ ಈ ರೀತಿ ಕೃಷಿ ಹೊಂಡಗಳಿಂದ ನಾವು ಸಂರಕ್ಷಣೆ ಮಾಡಿ ಅವನ್ನ ಪುನರ್ಬಳಕೆ ಮಾಡ್ಕೋಬಹುದಾಗತ್ತೆ. ಅಂದ್ರೆ ನಮ್ಮ ಮಳೆ ನೀರು ಹೆಚ್ಚು ಕಾಲ ಹೊಂಡದಲ್ಲೇ ನಿಲ್ಬೇಕು ಅಂದ್ರೆ ತಳಕ್ಕೆ ಈ ಪ್ಲಾಸ್ಟಿಕ್ ಹೊದಿಕೆಯನ್ನು ಕೂಡ ಹಾಕಬಹುದು. ಹೌದು ಸರ್, ಇದು ಮುಖ್ಯವಾದದ್ದು. ಈಗ ಸಾಮಾನ್ಯವಾಗಿ ನಮ್ಮ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳ ಜೊತೆಗೆ HDPE ಶೀಟ್ 250-300 GSM ಏನು HDPE ಶೀಟ್ ಅನ್ನ ಹಾಕ್ಬಿಟ್ಟು ಒಂದು ಲೈನಿಂಗ್ ಅಂತ ಹೇಳ್ತಾರೆ. ಸೊ ಆ ಲೈನಿಂಗ್ ಮೆಟೀರಿಯಲ್ ಹಾಕೋದ್ರಿಂದ ಒಂದು ಸೀಪೇಜ್ ಲಾಸಸ್ ಕಂಟ್ರೋಲ್ ಮಾಡಬಹುದಾಗತ್ತೆ, ಕಡಿಮೆ ಆಗತ್ತೆ. ಬಟ್ ಇಲ್ಲಿ ನಮ್ಮ ಒಂದು ಕೃಷಿಯಲ್ಲಿ ಏನು ಮುಖ್ಯವಾಗಿ ಉದ್ದೇಶ ಆಗಿರುತ್ತೆ ಒಂದು. ಇನ್ನೊಂದು ಅಂದ್ರೆ ಇಲ್ಲಿ ಒಂದು ಸಂಶೋಧನೆ ಪ್ರಕಾರ ಏನ್ ಪ್ರೂವ್ ಆಗಿದೆ ಅಂದ್ರೆ, ಸೊ ಈ HDPE ಶೀಟ್ ಅವೆಲ್ಲ ಬಹಳ ಕಾಲ ಬರೋದಿಲ್ಲ ಸರ್, ಹಂಗಾಗಿ ನಮ್ಗೆ ಪರ್ಮನೆಂಟ್ ಆಗಿ ನಾವು ಒಂದು ಸೀಪೇಜ್ ಕಂಟ್ರೋಲ್ ಮೆಥಡ್ ಅಂತ ಹೇಳಿದ್ರೆ ಮಣ್ಣಿನ ಇಟ್ಟಿಗೆಗಳನ್ನ ನಾವು ಲೈನಿಂಗ್ ಆಗಿ ಬಳಕೆ ಮಾಡೋದ್ರಿಂದ ಒಂದು ಸೀಪೇಜ್ ಲಾಸ್ ಅನ್ನ ಕಂಟ್ರೋಲ್ ಮಾಡಬಹುದು, ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬೋದು ಸರ್. ಇನ್ನ ಈ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಆರೋಗ್ಯವನ್ನ ಕಾಪಾಡೋದು ಹೇಗೆ ಅಂತ? ಒಣ ಬೇಸಾಯದಲ್ಲಿ ನೀರಿನ ಅಷ್ಟೇ ಕೊರತೆ ಇಲ್ಲ, ಅಲ್ಲಿ ಮಣ್ಣಿನ ಒಂದು ಫಲವತ್ತತೆನೂ ಕೂಡ ಬಹಳ ಮುಖ್ಯ, ಮತ್ತೆ ಕಡಿಮೆ ಇರುತ್ತೆ. ಆ ಮಣ್ಣಲ್ಲಿ ನೀರು ಎಷ್ಟು ಇರುತ್ತೋ ಅಲ್ಲಿ ಪೋಷಕಾಂಶಗಳ ಒಂದು ಬಳಕೆ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಆ ನೀರು ಇರಲಿಲ್ಲ ಅಂದ್ರೆ ಪೋಷಕಾಂಶಗಳು ಕಡಿಮೆ ಆಗತ್ತೆ ಅಂತಾನೆ ಹೇಳ್ತೀವಿ. ಆದ್ರಿಂದ ಮುಖ್ಯವಾಗಿ ನಾನು ಅವಾಗ್ಲೇ ಹೇಳಿದೆ, ಅದು ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿಯೊಂದು 2 ಬೆಳೆ ಅಥವಾ 3 ಬೆಳೆ ಆದ್ಮೇಲೆ ಸೊ ಸಾಕಷ್ಟು ಆಳವಾಗಿ ಭೂಮಿಯನ್ನ ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಏನು ಕೆಳ ಪದರದಲ್ಲಿ ಇರ್ತಕ್ಕಂಥ ಏನು ಗಟ್ಟಿ ಪದರನ್ನ ಒಡೆದಂಗಾಗಿ ಸಡಿಲ ಮಾಡಿಬಿಟ್ಟು ಅದನ್ನ ಮಣ್ಣನ್ನ ತಿರುವು ಹಾಕದಂಗಾಗತ್ತೆ ಒಂದು. ಆಮೇಲೆ ಕೆಳ ಪದರದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳನ್ನ ಮೇಲ್ಮಟ್ಟಕ್ಕೆ ತಂದಂಗಾಗತ್ತೆ. ಸೊ ಅದ್ರ ಜೊತೆಗೆ ಸಾಕಷ್ಟು ಸಾವಯವ ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ ಸರ್. ಸೊ ಇದು ಕಷ್ಟ ಸಾಧ್ಯ, ಖುಷ್ಕಿ ರೈತರಿಗೆ ಸಾಕಷ್ಟು ಸಾವಯವ ಗೊಬ್ಬರಗಳ ಒಂದು ಲಭ್ಯತೆ ಕಡಿಮೆ ಇರುತ್ತೆ. ಆದ್ರಿಂದ ಏನು ಮುಂಗಾರಿನಲ್ಲಿ ಅಥವಾ ಪೂರ್ವ ಮುಂಗಾರಿನಲ್ಲಿ ಬರ್ತಕ್ಕಂಥ ಒಂದು ಮಳೆಯನ್ನ ಬಳಕೆ ಮಾಡಿಕೊಂಡು ಸೊ ಶೀಘ್ರವಾಗಿ ಬೆಳೀತಕ್ಕಂಥ ಒಂದು ಹಸಿರೆಲೆ ಗೊಬ್ಬರಗಳನ್ನ ಹಸಿರು ಗೊಬ್ಬರ ಬೆಳೆಗಳನ್ನ ನಾವು ಬೆಳಿಬಹುದು. ಸೆಣಬಾಗಿರ್ಬೋದು, ದಹಿಂಚ ಆಗಿರ್ಬೋದು, ಹೆಸರು, ಉದ್ದು, ಹಲಸಂದಿ, ಈ ರೀತಿ ಬೆಳೆಗಳನ್ನ ಬೆಳೆದು ಅವು ಹೂ ಬಿಡೋ ಹಂತದಲ್ಲಿ ಬಿತ್ತನೆ ಆಗಿ 45 ದಿನಕ್ಕೆ ಅವನ್ನ ಮಣ್ಣಲ್ಲಿ ಮುಗ್ಗೊಡಿಯೋದ್ರಿಂದ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಬಹುದಾಗತ್ತೆ, ಮಣ್ಣಿನ ಸಾವಯವ ವಸ್ತುವನ್ನ ಜಾಸ್ತಿ ಮಾಡಬಹುದಾಗತ್ತೆ. ಅದ್ರ ಜೊತೆಗೆ ಸಮಗ್ರವಾಗಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದು. ಈಗ ಸಾವಯವ ಗೊಬ್ಬರ ಹಾಕ್ತಿವಿ, ಅದ್ರ ಜೊತೆಗೆ ಹಸಿರಿಲೆ ಗೊಬ್ಬರ ಹಾಕ್ತಿವಿ. ಸೊ ಕೆಮಿಕಲ್ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಶಿಫಾರಸು ಮಾಡಿರ್ತೀವೋ ಅಷ್ಟನ್ನೇ ಹಾಕ್ಬೇಕು, ಹೆಚ್ಚಿಗೆ ಹಾಕೋದ್ ಬೇಡ. ಹಾಗೆ ಮಣ್ಣು ಮತ್ತೆ ನೀರು ಸಂರಕ್ಷಣಾ ಕ್ರಮಗಳನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಮಾಡಿದ್ದೆ ಆದ್ರೆ ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡಬಹುದಾಗತ್ತೆ ಸರ್. ರೈತ ಬಾಂಧವರೇ, ತಮಗೆ ಈ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ HS ಲತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8197995325. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8197 9953525. ತುಂಬಾ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕ್ರಮಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎಸ್ ಲತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಾಳೆ 7 ಗಂಟೆಗೆ ಮೂಡಿಬರುವ ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ತೋಟ ನಿರ್ವಹಣೆ ಕುರಿತು ಬೆಂಗಳೂರು ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎನ್ ಸಿದ್ದಲಿಂಗ ಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ. ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು. ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 1-44-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಚಿನ್ನೋ, ಅರ್ಧ ಲೀಟರ್.